ಮೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಿತ್ತಳೆ ಬೆಳೆಗೆ ಕಾಣಿಸುವ ರೋಗಗಳು ಮತ್ತು ಹತೋಟಿ. ಈ ಕುರಿತು ಮಧು ಜಿಎಸ್ ಅವರೊಡನೆ ಸಂದರ್ಶನ. ಕೆಳಗರೆ, ಕಿತ್ತಳೆ ಬೆಳೆಯಲ್ಲಿ ಕಾಣಿಸುವ ಪ್ರಮುಖವಾದ ರೋಗಗಳು ಮತ್ತು ಲಕ್ಷಣಗಳು ಹತೋಟಿ, ಈ ಕುರಿತಂತೆ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ತಜ್ಞರಾಗಿರುವ ಮಧು ಜಿಎಸ್ ಅವರು ಸಲಹೆಗಳನ್ನು ನೀಡ್ತಾರೆ, ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಮಧು ಅವರೇ, ಮಾತಾಡಿ. ನಮ್ಮ ಕೊಡಗಿನಲ್ಲಿ ಅನೇಕ ಕಡೆ ಕಿತ್ತಳೆ ಬೆಳೆ ಇದೆ, ಏನೇನೋ ಸಮಸ್ಯೆಗಳನ್ನು ರೈತರು ಕಾಣುತ್ತಿದ್ದಾರೆ, ವಿಶೇಷವಾಗಿ ರೋಗಗಳ ಬಗ್ಗೆ ತಾವು ಉಲ್ಲೇಖ ಮಾಡಬೇಕು. ನಮಸ್ಕಾರ ಸರ್. ಕೂರ್ಗ್ ಮ್ಯಾಂಡ್ರಿನ್, ಕೊಡಗಿನ ಕಿತ್ತಳೆ, ಇದರಲ್ಲಿ ಸರ್ ಮೇಜರ್ ಆಗಿ 4-5 ಡಿಸೀಸಸ್ ಇದೆ. 4-5 ಕೂಡ ಒಂದು 2 ಡಿಸೀಸ್ ತುಂಬ ಇಂಪಾರ್ಟೆಂಟು. ಕೂರ್ಗ್ ಕಿತ್ತಳೆ ಕಮ್ಮಿ ಆಗೋಕ್ಕೆ ಮೇಜರ್ ಆಗಿ 2 ಡಿಸೀಸ್ ಇದೆ, ಅದರಲ್ಲೊಂದು ಸಿಟ್ರಸ್ ಗ್ರೀನಿಂಗ್ ಅಂತೀವಿ, ಕಿತ್ತಳೆಯಲ್ಲಿ ಗ್ರೀನಿಂಗ್ ಆಗೋದು, ಅದೊಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ರೂಟ್ ರಾಟ್, ಬೇರು ಕೊಲಿಯುವ ರೋಗ, ಇದೊಂದು ರೋಗ. ಮತ್ತು ಸಿಟ್ರಸ್ ಕ್ಯಾಬ್ ಅಂತಿದೆ. ಇನ್ನೊಂದು ಬಂದುಬಿಟ್ಟು ಸಿಟ್ರಸ್ ಡೈಬ್ಯಾಕ್. ಈ 4 ಡಿಸೀಸ್ ತುಂಬ ಸೀರಿಯಸ್ ಆಗಿದೆ. ಅದಲ್ಲದೆ ಇನ್ನೊಂದು ವೈರಸ್ ಇದೆ, ಸಿಟ್ರಸ್ ಟಿಸ್ಟೇಜ್ ಅಂತಿದೆ, ಅದು ಅಷ್ಟು ಸೀರಿಯಸ್ ಆಗೇನಿಲ್ಲ ನಮ್ಮ ಕಡೆ. ಇಲ್ಲಿ ಇನ್ನೊಂದು ಡಿಸೀಸ್ ಅಂದರೆ ಸಿಟ್ರಸ್ ಯೆಲ್ಲೋ ಮೊಸಾಯಿಕ್ ವೈರಸ್ ಅಂತಿದೆ, ಅದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ತುಂಬ ಇಂಪಾರ್ಟೆಂಟ್ ಡಿಸೀಸ್ ಏನಿಲ್ಲ. ಸೊ ಮೇಜರ್ ಆಗಿ ಅಂದರೆ ಸಿಟ್ರಸ್ ಗ್ರೀನಿಂಗ್ ಮತ್ತು ಇನ್ನೊಂದು ಬಂದುಬಿಟ್ಟು ಪೈಟೋಪ್ತರ ರೂಟ್ ರಾಟ್. ಈ 2 ಡಿಸೀಸ್ ಮೇಜರು. ನಾವು ಮೈನ್ ಆಗಿ ಒಂದೊಂದು ಡಿಸೀಸನ್ನು ಕವರ್ ಮಾಡ್ಕೊಂಡು ಹೋಗೋಣ. ಇದರಲ್ಲಿ ಸಿಟ್ರಸ್ ಗ್ರೀನಿಂಗ್ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬ್ಯಾಕ್ಟೀರಿಯಾ ಒಂದು ಗಿಡದಲ್ಲಿ ಯಾವುದೇ ಥರ ಚುಕ್ಕೆ ಥರ ಲಕ್ಷಣಗಳು ಏನು ಕಾಣಲ್ಲ. ಮೈನ್ ಅಂದರೆ ಇದು ಸಿಸ್ಟಮಿಕ್, ಅಂದರೆ ನಮ್ಮ ಕೂರು ಕಿತ್ತಳೆ ಗಿಡದಲ್ಲಿ ಕಂಪ್ಲೀಟಾಗಿ ಬೇರಿಂದ ಹಿಡಿದು ಎಲ್ಲ ರೀಜನ್, ಎಲೆಯಿಂದ ಹಿಡಿದು ಕಾಯಿ ಎಲ್ಲ ಕಡೆನೂ ಈ ಒಂದು ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ಬ್ಯಾಕ್ಟೀರಿಯಾ ಏನಂದರೆ ಸಿಸ್ಟಮಿಕ್ ಅಂತ ಯಾಕೆ ಅಂತೀನಿ ಅಂದರೆ, ಈ ಬ್ಯಾಕ್ಟೀರಿಯಾ ಮೇಜರ್ ಆಗಿ ಜೈಲಮ್ ಮತ್ತು ಪ್ಲೋಯಮ್ ಅಂತೀವಿ, ಒಂದು ಗಿಡದಲ್ಲಿ ನೀರು ಸರಬರಾಜು ಮಾಡೋಕ್ಕೆ ಮತ್ತು ಆಹಾರ ಸರಬರಾಜು ಮಾಡೋಕ್ಕೆ ನಾಳಗಳಿರುತ್ತೆ, ಆ ರೀಜನಲ್ಲಿ ಅಷ್ಟೇ ಇರುತ್ತೆ. ಎಸ್ಪೆಷಲಿ ಇದು ಪ್ಲೋಯಮ್, ಆಹಾರ ಸರಬರಾಜು ಮಾಡುವಂಥ ನಾಳಗಳಲ್ಲಿ ಇದು ಕಂಡು ಬರುತ್ತದೆ. ಇದನ್ನು ಯೂಸ್ವಲಿ ನಾವು ಅಂಗಲ್ ಗ್ಲೋಬಿನ್ ಡಿಸೀಸ್ ಅಂತ ಅಂತೀವಿ. ಇದು ಚೈನಾದಿಂದ ಬಂದಿರೋ ಡಿಸೀಸ್. ಮತ್ತು ಈ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತುಂಬ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದು ಸ್ಪ್ರೆಡ್ ಆಗೋಕ್ಕೆ ಮೂಲಂತ ಕಾರಣ ಏನಂದರೆ ಸೈಲೀಡ್ಸ್ ಅಂತ ಒಂದು ಸಣ್ಣ ಕೀಡೆ ಇದೆ. ಈ ಸೈಲೀಡ್ಸ್ ಏನು ಮಾಡುತ್ತೆ, ಇವು ಸ್ಯಾಪ್ ಪಿಡರ್ಸ್ ಅಂತೀವಿ, ರಸ ಇರುವ ಸಣ್ಣ ಹುಳ. ಈ ಹುಳ ಏನು ಮಾಡುತ್ತಂದ್ರೆ, ಈ ಫ್ಲೋಯಮ್ ಆಹಾರ ಸರಬರಾಜು ಮಾಡುವಂಥ ನಾಳಗಳಲ್ಲಿ ಏನು ಮಾಡುತ್ತಂದ್ರೆ, ಅಲ್ಲಿರೋ ರಸವನ್ನು ಅದು ಇರುತ್ತೆ. ಯಾವಾಗ ರಸವನ್ನು ಇರುತ್ತೋ ಅಲ್ಲಿ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನಾಗುತ್ತಂದ್ರೆ, ಆ ರಸದ ಜೊತೆಗೆ ಈ ಬ್ಯಾಕ್ಟೀರಿಯಾ ಕೂಡ ಈ ಕೀಡೆ ಬಾಡಿ ಒಳಗಡೆ ಹೋಗುತ್ತೆ. ಯಾವಾಗ ಕೀಡೆ ಬಾಡಿ ಒಳಗಡೆ ಹೋಗುತ್ತೋ ಆವಾಗ ಏನು ಮಾಡುತ್ತಂದ್ರೆ, ಈ ಕೀಡೆ ಈ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗುತ್ತೆ. ರಸ ಇರಕ್ಕೆ ಒಂದು ಗಿಡದಲ್ಲಿ ರೋಗ ಇತ್ತು, ಅಲ್ಲಿ ರಸ ಇರ್ಕೊಂತು ಅಂದರೆ ಬ್ಯಾಕ್ಟೀರಿಯಾನ ಇರ್ಕೊಂತು. ಜೊತೆಗೆ ಎಲ್ಲಿ ಹೆಲ್ತಿ ಗಿಡ ಇರುತ್ತೆ ಅಂದರೆ ರೋಗ ಇಲ್ದಿರೋ ಗಿಡಕ್ಕೆ ಹೋಗುತ್ತೆ, ಅಲ್ಲೂ ಕೂಡ ಹೋಗಿ ರಸ ಇರುತ್ತೆ. ಆವಾಗ ಏನು ಮಾಡುತ್ತಂದ್ರೆ, ರಸ ಇರುವಾಗ ಪ್ರೊಸೆಸ್ಸಲ್ಲಿ ರಸನ ಸ್ವಲ್ಪ ಆಚೆ ಬಿಡುತ್ತೆ ಮತ್ತು ಸ್ವಲ್ಪ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತಂದ್ರೆ, ಈ ಬ್ಯಾಕ್ಟೀರಿಯಾ ಅನ್ನೋದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿಬಿಡುತ್ತೆ. ಈ ರೋಗ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಈ ರೋಗದಲ್ಲಿ ಬರೋ ಲಕ್ಷಣಗಳೇನಂದರೆ, ಎಲೆಯಲ್ಲಿ ಹಸಿರು ಮತ್ತೆ ಬಿಳಿ ಇವೆರಡು ಮಿಕ್ಸ್ ಆಗಿರುತ್ತೆ, ಮೋಟಲ್ ಅಂತೀವಿ ಅದನ್ನ. ಮತ್ತೆ ಎಲೆಗಳು ಸ್ಟ್ರೈಟ್ ಆಗಿ ಆಕಾಶಕ್ಕೆ ಮುಖ ಮಾಡಿರುತ್ತೆ. ಅದಲ್ಲದೆ ಮತ್ತೆ ಡೈಬ್ಯಾಕ್ ಅಂತಾನು ಅಂತೀವಿ. ಡೈಬ್ಯಾಕ್ ಅಂತ ಏನಂದ್ರೆ ಈ ರೋಗ ಅಷ್ಟೇ ಸೀರಿಯಸ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಎಲೆಯೆಲ್ಲ ಫುಲ್ಲು ಕಲರ್ ಚೇಂಜ್ ಆಗಿಬಿಡುತ್ತೆ, ಹಳದಿ ಬಣ್ಣಕ್ಕೆ ಚೇಂಜ್ ಆಗಿ ಎಲೆಯೆಲ್ಲ ಉದುರ್ತಾ ಹೋಗುತ್ತೆ. ಆಮೇಲೆ ಸುಮಾರು ಒಂದು 2-3 ತಿಂಗಳಾದ್ಮೇಲೆ ಈ ಗಿಡ ನೋಡಕ್ಕೆಲ್ಲ ಫುಲ್ ಒಣಗೋಗಿರೋ ಕಡ್ಡಿ ತರ ಕಾಣಿಸುತ್ತೆ. ಮತ್ತೆ ಕಾಯಿಗಳೆಲ್ಲ ಏನಾಗುತ್ತೆ ಅಂದ್ರೆ ಅರ್ಧ ಹಣ್ಣಾಗಿರುತ್ತೆ, ಅರ್ಧ ಹಂಗೆ ಇರುತ್ತೆ. ಅದೊಂದು ಲಕ್ಷಣ. ಮತ್ತೆ ಇನ್ನೊಂದೇನಂದ್ರೆ ಈ ಕಾಯಿಗಳನ್ನು ಯಾವಾಗಾದ್ರೂ ತಗೊಂಡೋಗಿ ಜ್ಯೂಸ್ ಗೀಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಜ್ಯೂಸ್ ಅಲ್ಲಿ ಬಿಟ್ಟರ್ ಟೇಸ್ಟ್ ಅಂತೀವಿ, ಕಹಿ ತರ ಇರುತ್ತೆ, ಮತ್ತೆ ಆಸಿಡ್ ಜಾಸ್ತಿ ಇರುತ್ತೆ, ಕಂಪ್ಲೀಟ್ ಆಗಿ ಶುಗರ್ ಸಹ ಕನ್ವರ್ಟ್ ಆಗಿರಲ್ಲ. ಸೊ ಇವು ಮೇಜರ್ ಲಕ್ಷಣಗಳು. ಮೇಜರ್ ಆಗಿ ಇದನ್ನು ಕಂಟ್ರೋಲ್ ಹೆಂಗ್ ಮಾಡ್ಬೇಕಂದ್ರೆ ಈ ರೋಗಕ್ಕೆ ಯಾವುದೇ ತರ ಔಷಧಿ ಇಲ್ಲ, ಯಾಕಂದ್ರೆ ಈ ರೋಗ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಮತ್ತೆ ಈ ಬ್ಯಾಕ್ಟೀರಿಯಾ ಗಿಡದ ಒಳಗಡೆ ಇರುತ್ತೆ. ಗಿಡದ ಒಳಗಡೆ ಇರೋದ್ರಿಂದ ಇದನ್ನ ಅಥೋರಿಟಿ ಮಾಡೋದು ತುಂಬಾ ಕಷ್ಟ. ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ಏನಂದ್ರೆ ಇನ್ಸೆಕ್ಟ್ ಅನ್ನ ಕಂಟ್ರೋಲ್ ಮಾಡ್ಬೇಕು. ಸೈಲಿಡ್ ಅಂತ ಒಂದು ಇನ್ಸೆಕ್ಟ್ ಬರುತ್ತೆ, ಆ ಇನ್ಸೆಕ್ಟ್ ಅನ್ನ ಕಂಟ್ರೋಲ್ ಮಾಡಬೇಕು. ಈ ಸೈಲಿಡ್ ನಾವು ಕಂಟ್ರೋಲ್ ಮಾಡಿದ್ರೆ ಈ ರೋಗವನ್ನು ಕಂಟ್ರೋಲ್ ಮಾಡಿದಂಗೆ. ಅಂದ್ರೆ ನೀವು ಒಂದು ಗಿಡ ತಗೊಂಡು ಹೋಗ್ತೀರಾ, ತಗೊಂಡೋದ್ಮೇಲೆ ಫಸ್ಟ್ ನೀವು ನೋಡ್ಕೋಬೇಕಾಗಿರೋದು ಏನಂದ್ರೆ ಸೈಲಿಡ್ಸ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತ. ಈ ಸೈಲಿಡ್ಸ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮೇಜರ್ ಆಗಿ ಒಂದು ಇನ್ಸೆಕ್ಟ್ ಸೈಡ್ ಬರುತ್ತೆ, ಇಮಿಡೋಕ್ಲೋಪ್ರೈಡ್ ಅಂತ ಬರುತ್ತೆ, ಇಲ್ಲ ಥಯಾಮಿಥಾಕ್ಸಿನ್ ಅಂತ ಬರುತ್ತೆ. ಇಮಿಡೋಕ್ಲೋಪ್ರೈಡ್ 0.5 ml 1 liter ಮಿಕ್ಸ್ ಮಾಡಿ ಹೊಡಿಬೇಕು, ಇಲ್ಲಾಂದ್ರೆ ಥಯಾಮಿಥಾಕ್ಸಿನ್ ಅಂತ ಬರುತ್ತೆ, ಅದು 0.2 g/l ಮಿಕ್ಸ್ ಮಾಡಿ ಮೇಲ್ಗಡೆ ಸಿಂಪಡಣೆ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಕೀಡೆನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಇದೇ ಕೀಡೆ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಬರುತ್ತೆ, ಹಳದಿ ಕಲರ್ ಅಂತ ಒಂದು ಟ್ರಾಪ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಒಂದು 5 rupees 10 rupees ಒಂದು ಟ್ರಾಪ್ಸ್. ಗಮ್ ಇರುತ್ತೆ ಅದ್ರ ಮೇಲೆ, ಗಮ್ಮಿ ಟ್ರಾಪ್ ಅಂತ ಹೇಳ್ತೀವಿ ಅದನ್ನ. ಈ ಟ್ರಾಪ್ಗಳು 18-20 inches ಭೂಮಿ ಮೇಲ್ಗಡೆ ಭಾಗದಲ್ಲಿ ಎಲ್ಲಾದ್ರೂ ಒಂದು ಕೊಂಬೆ ರೆಂಬೆಗೆ ಗಿಡದಲ್ಲೇ ತಗಲಾಕ್ಬೇಕು. ತಗಲಾಕ್ದಾಗ ಏನಾಗುತ್ತೆ ಅಂದ್ರೆ ಈ ಸೈಲಿಡ್ ಅನ್ನೋ ಇನ್ಸೆಕ್ಟ್ ಹಳದಿ ಕಲರ್ಗೆ ಅಟ್ರಾಕ್ಟ್ ಆಗುತ್ತೆ. ಯಾವಾಗ ಅಟ್ರಾಕ್ಟ್ ಆಗುತ್ತೋ ಆ ಇನ್ಸೆಕ್ಟ್ ಬಂದು ಅದಕ್ಕೆ ಸ್ಟಿಕ್ ಆನ್ ಆಗುತ್ತೆ, ಅಂದ್ರೆ ಗಮ್ ಇರೋದ್ರಿಂದ ಅಲ್ಲಿ ಅಂಟ್ಕೋಬಿಡುತ್ತೆ. ಅವಾಗ ನೀವು ನೋಡಬಹುದು ಅದ್ರಲ್ಲಿ ಎಷ್ಟು ಇನ್ಸೆಕ್ಟ್ ಇದೆ ಅಂತ ನೋಡ್ಕೊಂಡು ಆಮೇಲೆ ನಾವು ಕೆಮಿಕಲ್ ಸ್ಪ್ರೇಗೂ ಹೋಗ್ಬೇಕಾಗುತ್ತೆ. ಅವಾಗ ಕೆಮಿಕಲ್ ಸ್ಪ್ರೇ ತಗೊಂಡು ಆದಷ್ಟು ಇದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿಬಿಟ್ಟು ಬೇಗ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಅಂದ್ರೆ ಎಲೆ ಹಳದಿ ಆಗೋದು, ಎಲೆ ಉದುರೋಗೋದು, ಕಾಯಿ ಮತ್ತೆ ಗ್ರೀನ್ ಕಲರ್ ಆಗಿ ಹಂಗೆ ಇರೋದು, ಅಂದ್ರೆ ಪ್ರೀ ಮೆಚೂರ್ ಡ್ರಾಪ್ ಅಂತ ಅಂದ್ರೆ ಕಾಯಿ ಕಂಪ್ಲೀಟ್ ಆಗಿ ಅನ್ನ ಹಾಕಿಂತ ಮುಂಚೆನೆ ಹಳದಿ ಕಲರ್ ಟರ್ನ್ ಆಗಿಬಿಟ್ಟು ಬಿದ್ದೋಗೋದು, ಇವೆಲ್ಲ ಲಕ್ಷಣಗಳು ಕಾಣಿಸುತ್ತೆ. ಡೈಬ್ಯಾಕ್ ಎಷ್ಟೊಂದು ಸಮಸ್ಯೆನ ಉಂಟು ಮಾಡುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀರಿ. ಇದಕ್ಕೆ ಪೂರಕವಾದ ಸತ್ವಾಂಶಗಳ ಕೊರತೆ ಅಥವಾ ನಿರ್ವಹಣೆಯ ಸಮಸ್ಯೆಗಳು ಇದಾವಂತ ಹೇಳ್ಬೋದ? ಈ ಒಂದು ಗ್ರೀನಿಂಗ್ ಈ ಡೈಬ್ಯಾಕ್ ಅಂತ ಯಾವಾಗ ಬರುತ್ತೆ, ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಬ್ಯಾಕ್ಟೀರಿಯಾ ಸಿಸ್ಟಮಿಕ್ ಆಗಿರೋದ್ರಿಂದ ಅದು ಗಿಡದ ಒಳಗಡೆನೆ ಮಲ್ಟಿಪ್ಲೈ ಆಗುತ್ತೆ. ಅದು ಮಲ್ಟಿಪ್ಲೈ ಆಗಿಬಿಟ್ಟು ಅದು ಪ್ಲಾಂಟ್ ಅಲ್ಲಿರುವ ಎಲ್ಲಾ ಪೋಷಕಾಂಶಗಳನ್ನು ಈ ಬ್ಯಾಕ್ಟೀರಿಯಾ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡ ತುಂಬಾ ವೀಕ್ ಆಗಿಬಿಡುತ್ತೆ, ತುಂಬಾ ವೀಕ್ ಆಗುತ್ತೆ. ಅವಾಗ ಏನ್ ಬೇಕಾಗುತ್ತೆ ಅಂದ್ರೆ ಗಿಡಕ್ಕೆ ನ್ಯೂಟ್ರಿಯಂಟ್ ಸಪ್ಲೈ ಜಾಸ್ತಿ ಬೇಕಾಗುತ್ತೆ. ನ್ಯೂಟ್ರಿಯಂಟ್ ಸಪ್ಲೈ ಬೇಕಾದಾಗ ನಾವು ಜನರಲ್ ಆಗಿ ನಾವು ಈಗ ನಮ್ಮ ರಿಸರ್ಚ್ ಪ್ರಕಾರ ನಾವು ನೋಡಿದಂಗೆ ಏನಂದ್ರೆ ಜಿಂಕು ಮತ್ತೆ ಮೆಗ್ನೀಷಿಯಂ ಮೈಕ್ರೋ ನ್ಯೂಟ್ರಿಯಂಟ್ಸ್ ತುಂಬಾ ಅಂದ್ರೆ ತುಂಬಾ ಹೈ ಡೋಸ್ ಅಲ್ಲಿ ಎವ್ರಿ 2-3 months ಒಂದ್ಸತಿ ಕೊಡ್ತಿರ್ಬೇಕು. ನೀವು ಜಿಂಕು ಮೆಗ್ನೀಷಿಯಂ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಅಲ್ಲಿ ಇಮ್ಯುನಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಇಮ್ಯುನಿಟಿ ಡೆವಲಪ್ ಆದಾಗ ಏನಂದ್ರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲಿಕೇಶನ್ ರೇಟ್ ಕಮ್ಮಿ ಆಗುತ್ತೆ, ಅಂದ್ರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗೋದು ತುಂಬಾ ಕಮ್ಮಿ ಆಗುತ್ತೆ. ಯಾವಾಗ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗೋದು ಕಮ್ಮಿ ಆಗುತ್ತೋ ಆವಾಗ ಏನಾಗುತ್ತೆ ಅಂದ್ರೆ ಗಿಡದ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅಂದ್ರೆ ಇಮ್ಯುನಿಟಿ ಸ್ಟ್ರಾಂಗ್ ಗಿಡ ಬೆಳವಣಿಗೆ ಜಾಸ್ತಿ ಆಗಿಬಿಟ್ಟು ಫ್ಲವರ್ ಜಾಸ್ತಿ ಬಿಡುತ್ತೆ, ಹೂವ ಜಾಸ್ತಿ ಬಿಡುತ್ತೆ, ಆಮೇಲೆ ಕಾಯಿನೂ ಚೆನ್ನಾಗಾಗುತ್ತೆ. ಇದರಿಂದ ರೆಗ್ಯುಲರ್ ಆಗಿ ನಾವು ಒಂದು ಪ್ಯಾಕೇಜ್ ಆಗಿ ನಾವು ಇಲ್ಲಿ ಡೆವಲಪ್ ಮಾಡಿದ್ದೀವಿ. ಜಿಂಕು ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನೋದು ನಾವು ರೆಗ್ಯುಲರ್ ಆಗಿ ಸ್ಪ್ರೈ ಮಾಡ್ತಿರ್ಬೇಕು, ಮತ್ತೆ ಅದಲ್ಲದೆ ಭೂಮಿಗೇನು ಬೇರೆ ಕೊಡ್ತಿರ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಗಿಡ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಫೈಟ್ ಮಾಡುತ್ತೆ ಆ ಬ್ಯಾಕ್ಟೀರಿಯಾ ಅಗೇನ್ಸ್ಟ್. ಸೊ ಇದೊಂದು ಜಿಂಕ್ ಸಲ್ಫೇಟ್ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ನ ರೆಕಮೆಂಡೇಶನ್ ಕೂಡ ಇದೆ ನಮ್ಮ ಪ್ಯಾಕೇಜ್ ಅಲ್ಲಿ. ಸೊ ಅದನ್ನ ಸಿಟ್ರಸ್ ಸ್ಪೆಷಲ್ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ ಜಿಂಕ್ ಸಲ್ಫೇಟ್ 3 g/l, ಮೆಗ್ನೀಷಿಯಂ ಸಲ್ಫೇಟ್ 3 g/l ಎರಡನ್ನು ಮಿಕ್ಸ್ ಮಾಡಿ ಬೇರೆಗೂ ಕೊಡಬೇಕಾಗುತ್ತದೆ. ಮತ್ತೆ ಎಲೆಯಲ್ಲೂ ಸ್ಪ್ರೈ ಮಾಡೋದ್ರಿಂದ ಏನಾಗುತ್ತೆ, ಎಲೆಯಲ್ಲಿ ಅಬ್ಸರ್ವ್ ಆಗುತ್ತೆ ಜಿಂಕ್ ಮತ್ತೆ ಮೆಗ್ನೀಷಿಯಂ ಅಲ್ಲೂ ಅಬ್ಸರ್ವ್ ಆಗುತ್ತೆ, ಮತ್ತೆ ಬೇರೆ ರೀಜನ್ ಅಲ್ಲಿ ಕೂಡ ಅಬ್ಸರ್ವ್ ಆಗುತ್ತೆ. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ರೆ ಅನುಕೂಲ ಅಂತ ಅನ್ಕೊಂಡು ಎಷ್ಟೋ ಬೆಳೆಗಳಲ್ಲಿ ಈ ವಿಚಾರವನ್ನ ಅನುಭವಸ್ಥರು ರೈತರು ತಜ್ಞರು ಹೇಳೋದಿದೆ. ಹಾಗಾಗಿ ಸಾವಯವ ಪದಾರ್ಥಗಳ ಪೂರೈಕೆ ಬಹಳ ಒಳ್ಳೆಯದು, ಮತ್ತೆ ಮಣ್ಣಿನ ರಸಸಾರನು ತಟಸ್ಥವಾಗಿದ್ದರೆ ಪ್ರಯೋಜನಕಾರಿ ಅಲ್ವಾ ಈ ಒಂದು ರೋಗ ಹೆಚ್ಚು ಕಾಣಿಸಿಕೊಳ್ಳದಂತೆ ಅಥವಾ ಹರಡದಂತೆ? ಇನ್ನೊಂದೇನಂದ್ರೆ ನಾವು ಟ್ರೈಕೋಡರ್ಮಾ ಕೊಡುವುದು ತಿಪ್ಪೆ ಗೊಬ್ಬರ ಜೊತೆ. ತಿಪ್ಪೆ ಗೊಬ್ಬರದಲ್ಲೂ ಎಲ್ಲಾ ತರಹದ ಪೋಷಕಾಂಶಗಳು ಹೊಂದಿರುತ್ತೆ. ತಿಪ್ಪೆ ಗೊಬ್ಬರನ ಕೊಡೋದ್ರಿಂದನೂ ಈ ರೋಗವನ್ನು ನಿಯಂತ್ರಿಸಬಹುದು. ಆಮೇಲೆ ಅಜಾಡೈರೆಕ್ಟ್ ಅಂತ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದನೂ ಈ ಸೈಲಿಡ್ಸ್ ಅಂತ ಏನು ಒಂದು ಇನ್ಸೆಕ್ಟ್ ಇದೆ, ಇನ್ಸೆಕ್ಟ್ ಬಾಧೆಯನ್ನು ತಡಿಬಹುದು ನಾವು. ಈ ಅಜಾಡೈರೆಕ್ಟ್ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ ಏನಂದ್ರೆ ನೀಮ್ ಆಯಿಲ್ ಅಲ್ಲೇ ಸ್ಪೆಲ್ ಅಜಾಡೈರೆಕ್ಟ್ ಅಂತ ಅದು ತುಂಬಾ ಸ್ಮೆಲ್ ಇರುತ್ತೆ, ಅದು ಇನ್ಸೆಕ್ಟ್ ರಿಪೆಲೆಂಟ್. ಸ್ವಲ್ಪ ದಿನ ಅಟ್ಲೀಸ್ಟ್ ಒಂದು 15-20 ದಿನ ಆ ಒಂದು ಸೈಲಿಡ್ ಕೀಡೆಯನ್ನು ಹತ್ರ ಬರದಂಗೆ ಮಾಡುತ್ತೆ, ಅದೊಂದು ಕ್ರಮ ಇದೆ. ಆಮೇಲೆ ಬೇರೆಗೆ ಸುಮಾರು ತರ ಪೋಷಕಾಂಶಗಳು ಕೊಡೋದ್ರಿಂದ ಜಿಂಕ್ ಆಗಲಿ, ಮೆಗ್ನೀಷಿಯಂ ಸಲ್ಫೇಟ್ ಜೊತೆಗೆ ತಿಪ್ಪೆ ಗೊಬ್ಬರ ಟ್ರೈಕೋಡರ್ಮ ಮಿಕ್ಸ್ ಮಾಡೋದ್ರಿಂದ ಇದೆಲ್ಲ ಕಂಬೈನ್ಡ್ ಆಗಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಸಿಟ್ರಸ್ ಗ್ರೀನಿಂಗ್ ಅನ್ನೋ ಡಿಸೀಸ್ ಅನ್ನು ನಾವು ಕಂಟ್ರೋಲ್ ಮಾಡಬಹುದು. ಅದಲ್ಲದೆ ಬೇರೆ ತರ ಸುಮಾರು ರೋಗಗಳಿದೆ ಅವು ಕಂಟ್ರೋಲ್ ಆಗುತ್ತೆ, ಮತ್ತೆ ಸಾಯಿಲ್ ಫರ್ಟಿಲಿಟಿನ ಸ್ಟೇಟಸ್ನು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ರೈತರು ಆದಷ್ಟು ಚೆನ್ನಾಗಿ ಅಳವಡಿಕೆ ಮಾಡಿಕೊಂಡು ಮಾಡಬೇಕಂತ ವಿನಂತಿಸುತ್ತೀವಿ. ಕಿತ್ತಲೆಗೆ ಸಂಬಂಧಿಸಿದಂತೆ ಮತ್ತಿನ್ನೇನು ಪ್ರಮುಖವಾದ ಸಮಸ್ಯೆಗಳು ಕೊಡಗಿನಲ್ಲಿ ಕಾಣಿಸ್ತದವೆ? ಸರ್, ಇದು ಡೈಬ್ಯಾಕ್ ಅದೇ ಸಿಟ್ರಸ್ ಗ್ರೀನಿಂಗ್ ಬಿಟ್ಟರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ಅಂದರೆ ಪೈಟೋಪ್ತರಾ ರೂಟ್ ರಾಟ್, ಪೈಟೋಪ್ತರಾ ಬೇರು ಕೊಲೆಯುವ ರೋಗ. ಇದೊಂದು ತುಂಬ ಸೀರಿಯಸ್ ಡಿಸೀಸ್ ಆಗಿದೆ. ಇದರಲ್ಲಿ ಏನಾಗುತ್ತಂದ್ರೆ ಬೇರು ಇದ್ದಂಗೆ ಕೊಲ್ತೋಗುತ್ತೆ ಅಂತ, ಅದಲ್ಲದೆ ಮತ್ತೆ ಟ್ರಂಕ್ ಸ್ಟೆಮ್ ರೀಜನಲ್ಲಿ ಏನಾಗುತ್ತಂದ್ರೆ ಗಮ್ ಆಗುತ್ತೆ. ಇದು ಪೈಟೋಪ್ತರ ಅನ್ನೋ ಒಂದು ಸೂಕ್ಷ್ಮ ಶಿಲೀಂಧ್ರದಿಂದ ಬರುವ ರೋಗ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಪೈಟೋಪ್ತರ ಅನ್ನೋದು ಬೇರಿಗೆ ಇನ್ಫೆಕ್ಟ್ ಆಗಿ ಬೇರಿಂದ ಅದು ಕಾಂಡದ ರೀಜನ್ ವರೆಗೂ ಬಂದು ಕಾಂಡದ ರೀಜನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ಗಮ್ ಕಾಣಿಸುತ್ತೆ. ಗಮ್ಮು ಯಾವಾಗ ನಮಗೆ ಕಾಣಿಸುತ್ತೋ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಈ ಇನ್ಫೆಕ್ಷನ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಗಮ್ ನೋಡಿದ ತಕ್ಷಣ. ಇದೊಂದು ಮೇಜರ್. ಮತ್ತೆ ಅದಲ್ಲದೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಡಿಸೀಸ್ ಒಂದೊಂದು ಟೈಮ್ ಜಾಸ್ತಿ ಸೀರಿಯಸ್, ಜಾಸ್ತಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ಬ್ಲಾಸಮ್ ಬ್ಲೈಟ್ ಅಂತ ಅಂತೀವಿ. ಏನಂದ್ರೆ ಹೂವಕ್ಕೂ ಬರುತ್ತೆ, ಹೂವ ಬಂದ್ಬಿಟ್ಟು ಹೂವಕ್ಕೆ ಇನ್ಫೆಕ್ಟ್ ಆಗ್ಬಿಟ್ಟು ಹೂವ ಎಲ್ಲ ಉದುರೋಗತಕ್ಕದ್ದು. ಇವನ್ ಕಾಯಿ ಏನಾದ್ರೆ ಭೂಮಿ ಹತ್ರ ಹತ್ತತ್ರ ಇದ್ರೆ ಅದಕ್ಕೆ ಇನ್ಫೆಕ್ಟ್ ಆಗ್ಬಿಟ್ಟು ಅದು ರಾಟಿಂಗ್ ಕೊಲ್ತೋಗ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇದೊಂದು ಲಕ್ಷಣ ಇದೆ. ಮೂರು ತರ ಪೈಟೋಪ್ತರ ಇದೆ, ಅದರಲ್ಲಿ ಪೈಟೋಪ್ತರ ಸಿಟ್ರೋಪ್ತರ ಅಂತಿದೆ, ಪೈಟೋಪ್ತರ ನಿಕೋಶಿಯಾನ, ಪೈಟೋಪ್ತರ ಪಲ್ಮಿವರ್ ಅಂತ ಮೂರು ತರ ಪೈಟೋಪ್ತರ ಇದೆ. ಪೈಟೋಪ್ತರ ಸಿಟ್ರೋಪ್ತರ ಅನ್ನೋದು ಕಾಮನ್ ಆಗಿ ಕಾಂಡದ ರೀಜನ್ ಅಲ್ಲಿ ಕಂಡು ಬರುತ್ತೆ, ಮತ್ತೆ ಅದರಲ್ಲಿ ಗಮ್ಮಿಂಗ್ ಅಂತೀವಿ, ಗಮ್ಮೋಸಿಸ್ ಅಂತ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಗಮ್ ಅನ್ನೋದು ಕಾಂಡದಿಂದ ಬರ್ತಾ ಇರುತ್ತೆ ಕಂಪ್ಲೀಟ್ ಆಗಿ. ಅದೇನಂದ್ರೆ ಕೆಳಗಡೆಯಿಂದ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಬೇಗ ಫಾಸ್ಟ್ ಆಗಿ. ಸ್ಪ್ರೆಡ್ ಆಗ್ತಾ ಏನಾಗುತ್ತೆ ಅಂದ್ರೆ ಈ ಗಮ್ ಅನ್ನೋದು ಕಾಂಡದ ಒಳಭಾಗಕ್ಕೆ ಹೋಗುತ್ತೆ. ಒಳಭಾಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಒಳಗಡೆ ಇರುವ ಎಲ್ಲ ಈ ಕಾಂಡದ ರೀಜನ್ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಈ ನೀರು ಸರಬರಾಜು ಮಾಡುವಂತ ಒಂದು ನಾಳಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಪ್ಲಾಂಟ್ ಒಣಗಂಗ್ ಮಾಡುತ್ತೆ. ಇದೊಂದು ತುಂಬಾ ಸೀರಿಯಸ್ ಪ್ರಾಬ್ಲಮ್. ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಜನರಲ್ ಆಗಿ ನಮ್ಮ ಸ್ಟೇಷನ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ರೂಟ್ ಸ್ಟಾಕ್ ಆಗಿ ರಂಗಪುರ್ ಲೈಮ್ ಅಂತ ಯೂಸ್ ಮಾಡ್ತೀವಿ. ಈ ರಂಗಪುರ್ ಲೈಮ್ ಅನ್ನೋದು ಟಾಲರೆಂಟ್ ಅಂತೀವಿ, ಅಂದ್ರೆ ಒಂದು ಮಟ್ಟಿಗೆ ಈ ರೋಗ ಬರದಿರ ನಿಯಂತ್ರಣ ಮಾಡುತ್ತೆ. ಅದ್ರ ಮೇಲೆ ಕಸಿ ಮಾಡಿ ಆ ಕಸಿ ಮಾಡಿದ ಗಿಡನ ನಾವು ರೈತರು ಕೊಡ್ತಿದೀವಿ. ಡೈರೆಕ್ಟ್ ಆಗಿ ಏನಾದ್ರೆ ಸೀಡ್ ತಗೊಂಡು ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕೊಡಗಿನ ಕಿತ್ತಲೆಗೆ ಅಷ್ಟು ಟಾಲರೆನ್ಸ್ ಪವರ್ ಅನ್ನೋದಿಲ್ಲ, ರೋಗ ನಿಯಂತ್ರಣ ಮಾಡುವಂತ ಶಕ್ತಿ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ರಂಗಪುರ್ ಲೈಮ್ ಅನ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಕಸಿ ಮಾಡಿ ಅದನ್ನ ರೈತರಿಗೆ ಕೊಡ್ತಕ್ಕದ್ದು. ಅದಲ್ಲದೆ ನಾವ್ ಏನ್ ಮಾಡ್ತಿದ್ರೆ ಈ ಕಾಂಡದ ರೀಜನ್ ಅಲ್ಲಿ ಏನಾಗುತ್ತಿದೆ ಅಂದ್ರೆ ಈ ಗಮ್ ಅನ್ನು ಫಾರ್ಮೇಶನ್ ಆಗೋದ್ರಿಂದ ಸುಮಾರು ಕಾಂಡ ಎಲ್ಲ ಡ್ಯಾಮೇಜ್ ಆಗಿ ಗಿಡ ಒಣಗತಕ್ಕದ್ದು. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಆ ಗಮ್ ಇರೋ ರೀಜನ್ ಅನ್ನ ಸ್ಕ್ರಾಪ್ ಮಾಡ್ತೀವಿ. ಸ್ಕ್ರಾಪ್ ಅಂದ್ರೆ ಒಂದ್ ಮೇಲೆಗಡೆ ಎಲ್ಲೆಲ್ಲಿ ಗಮ್ ಇರುತ್ತೆ ಅದನ್ನ ಸ್ವಲ್ಪ ಒಂದು ಸಣ್ಣ ಚಾಕು ತರ ತಗೊಂಡು ಅದನ್ನೆಲ್ಲ ತೆಗಿಬೇಕು. ಗಮ್ ಎಲ್ಲ ತೆಗೆದ್ಬಿಟ್ಟು ನಾವು ಬರ್ಡಾಕ್ಸ್ ಪೇಸ್ಟ್ ಅಂತ ಸಿಗುತ್ತೆ, ಬರ್ಡಾಕ್ಸ್ ಪೇಸ್ಟ್ ಅನ್ನ ನಾವೇ ಮಾಡ್ಕೋಬಹುದು. 10 ಗ್ರಾಮ್ ಕಾಪರ್ ಸಲ್ಫೇಟು, 10 ಗ್ರಾಮ್ ಲೈಮು, 10 ಗ್ರಾಮ್ ನೀರ್ನ ಬೆರೆಸ್ಬಿಟ್ಟು ಪೇಸ್ಟ್ ತರ ಮಾಡಿಬಿಟ್ಟು ಆ ಪೇಸ್ಟ್ ನ ಕಾಂಡದ ರೀಜನ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಈ ರೋಗವನ್ನು ಕಂಟ್ರೋಲ್ ಮಾಡಬಹುದು, ಮೇಲ್ಗಡೆ ಹೋಗದಂತೆ ಸ್ಪ್ರೆಡ್ ಮಾಡಬಹುದು. ಇದೊಂದಿದೆ. ಮತ್ತೆ ಈಗ ಬೇರೆಗೆ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆಗೆ ಬಂದಾಗ 1 ಕೆಜಿ 2 ಕೆಜಿ ಟ್ರೈಕೋಡರ್ಮ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ಬೇರು ರೀಜನ್ ಅಲ್ಲಿ ಏನೇನು ಬೇರೆ ಎಷ್ಟು ರೀಜನ್ ಅಲ್ಲಿ ಇರುತ್ತೋ ಆ ರೀಜನ್ ಅನ್ನೆಲ್ಲ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಬೇರೆ ರೀಜನ್ ಅಲ್ಲಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಏನ್ ಈ ಪೈಟೋಪ್ತರ ಸ್ಪೋರ್ಸ್ ಏನೇನು ಇರುತ್ತೋ ಅವೆಲ್ಲನೂ ಡೆಸ್ಟ್ರಾಯ್ ಆಗುತ್ತೆ, ಡೆಸ್ಟ್ರಾಯ್ ಆಗಿಬಿಟ್ಟು ಪ್ಲಾಂಟ್ ರಿಕವರಿಗೆ ಬರುತ್ತೆ. ಸೊ ಇದನ್ನ ರೋಗ ಬರಕ್ಕಿಂತ ಮುಂಚೆ ಮಾಡಿದ್ರೆ ರೋಗ ಕಾಣಿಸ್ಕೊಳ್ಳೋದಿಲ್ಲ. ಸೊ ನೀವು ರೋಗ ಬರಕ್ಕಿಂತ ಮುಂಚೆನೆ ಈ ಕ್ರಮ ಕೈಗೊಳ್ಳಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸುತ್ತೀವಿ. ಅದಲ್ಲದೆ ನೀವು ತುಂಬಾ ನಿಮ್ಗೇನಾದ್ರೂ ಸಡನ್ ಆಗಿ ಪ್ಲಾಂಟ್ ಸಾಯ್ತಿದೆ, ತುಂಬಾ ಬಾಧೆ ಕಂಡು ಬಂದಿದ್ದಲ್ಲಿ ಸಾಯಿಲ್ ಅಲ್ಲಿ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ. ಕೆಮಿಕಲ್ ಪೆನಮಿಡನ್ ಅಂತ ಬರುತ್ತೆ, 10% ಅಂದ್ ಪೆನಮಿಡನ್ ಬರುತ್ತೆ, ಇಲ್ಲಾಂದ್ರೆ ಸೈಮಾಕ್ಸಿಲ್ ಅಂತ ಬರುತ್ತೆ 22% SC. ಇದನ್ನ 2 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಒಂದು ಗಿಡಕ್ಕೆ ಒಂದು 5 ಲೀಟರ್ ಅಷ್ಟು ನೀರನ್ನು ಬೇರಿರುವಷ್ಟು ರೀಜನ್ ಅಲ್ಲಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಕಿತ್ತಳೆಗೆ ಕಾಣಿಸಿರುವ ರೋಗ ಅಂತಂದ್ರೆ ಡೈಬ್ಯಾಕ್. ನೋಡ್ತಾ ನೋಡ್ತಾನಲ್ಲೇ ಗಿಡಗಳು ಹೋಗ್ಬಿಡ್ತವೆ. ಅದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ರೈತರು? ಕೆಲವೊಂದು ಕಡೆಗೆ ಬಹಳ ಚೆನ್ನಾಗಿದ್ದಾವೆ, 20-30 ವರ್ಷಗಳ ಕಾಲ ಹಣ್ಣನ್ನು ತೆಗೆದುಕೊಂಡಿದ್ರು ಸುಸ್ತಾಗಿಲ್ಲ, ಗಿಡಗಳು ಚೆನ್ನಾಗಿದ್ದಾವೆ, ಹಣ್ಣನ್ನು ನೀಡ್ತದವೆ. ಇದಕ್ಕೆ ನೀವೇನು ಹೇಳ್ತೀರಿ? ಸರ್, ರೆಗ್ಯುಲರ್ ಆಗಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಕೊಡೋದ್ರಿಂದ, ರೆಗ್ಯುಲರ್ ಆಗಿ ಪೋಷಕಾಂಶಗಳು ಕೊಡೋದ್ರಿಂದ ಗಿಡಕ್ಕೇನು ಆಗೋದಿಲ್ಲ. ನಾವು ಯಾವಾಗ ಗಿಡನ ಮೇಂಟೆನೆನ್ಸ್ ಮಾಡೋದಿಲ್ಲ, ಏನೋ ಗಿಡ ಕೊಡೋದಿಲ್ಲ ಅಂದರೆ ಗಿಡ ಸಾಯೋದಂತ ಖಚಿತ, ಡೈಬ್ಯಾಕ್ ಆಗುತ್ತೆ, ಮತ್ತೆ ರೂಟ್ ರಾಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಗಿಡನ ಒಣಗೋಗ್ಬಿಡುತ್ತೆ. ನಾವು ಅಟ್ಲೀಸ್ಟ್ ವರ್ಷಕ್ಕೆ ಒಂದು 2-3 ಸತಿ ಆದರೂ ಗಿಡಕ್ಕೆ ಸ್ವಲ್ಪ ಪಾದಿ ತರ ಮಾಡಿ ಎಲ್ಲ ತರದ ಟ್ರೈಕೋಡರ್ಮ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ ಸ್ಪ್ರೈ ಏನಂತ ಜಿಂಕ್ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, ಪೊಟಾಷಿಯಮು ಇವೆಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಯಾವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೋ ಅವಾಗ ನಮಗೆ ಫಸಲು ಕೂಡ ಚೆನ್ನಾಗಿ ಬರುತ್ತೆ, ಮತ್ತೆ ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡ್ದಂಗೆ ಆಗುತ್ತೆ. ನಾವು ಏನು ಮಾಡಿದ್ರೆ ಯಾವಾಗ ಬಿಟ್ಟೋಗ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಗಿಡ ಒಣಗೋಗ್ಬಿಡುತ್ತೆ. ರೆಗ್ಯುಲರ್ ಆಗಿ ನಾವೇನಂದ್ರೆ ನಮ್ಮ ಹತ್ರ ಬಂದ್ರೆ ನಾವೊಂದು ಪ್ಯಾಕೇಜ್ ತರ ಕೊಡ್ತೀವಿ ಈ ತರ ಮಾಡಿ ಅಂತ, ಅದನ್ನೇ ಕಂಟಿನ್ಯೂಸ್ ಆಗಿ ಅಳವಡಿಸ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಯಾವುದೇ ತರ ತೊಂದರೆ ಕಾಣಿಸಲ್ಲ. ನಿಜ, ಮಣ್ಣಿನ ಫಲವತ್ತತೆ ಅಗ್ರಗಣ್ಯವಾದ ಸಂಗತಿ ಆಗ್ತದೆ ಯಾವುದೇ ಬೆಳೆಯಲ್ಲಿ. ಈ ನಿಟ್ಟಿನಲ್ಲಿ ಕೊಡಗಿನಲ್ಲೂ ರೈತರು ಗಮನಿಸಬೇಕು. ಮಣ್ಣಿನ ರಸಸಾರ ತುಂಬಾ ಕಡೆ ಆಮ್ಲೀಯವಾಗಿದೆ, ರಸಸಾರ ತಟಸ್ಥವಾಗಿ ಇರದೇ ಇರೋದ್ರಿಂದ ಸಮಸ್ಯೆಗಳು ಬರೀ ಕಿತ್ತಳೆಗಾಲದಲ್ಲೇ ಇತರೆ ಬೆಳೆಗಳಲ್ಲೂ ಕಾಣಿಸಿಕೊಳ್ತವೆ. ತಟಸ್ಥ ರೂಪಕ್ಕೆ ಬರಬೇಕಾದ್ರೆ ಮಣ್ಣಿಗೆ ಸಾವಯವ ಗೊಬ್ಬರಗಳನ್ನು ಕೊಡ್ತಾ ಇರಬೇಕು. ಮಣ್ಣಿನ ರಸಸಾರವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಗಮನಹರಿಸಿದರೆ ಬೆಳೆಗಳು ಆರೋಗ್ಯಕರವಾಗಿರ್ತವೆ ಅಂತ ಅನ್ಕೊಂಡು ನೀವು ಸಹ ಈ ಸಂದರ್ಭದಲ್ಲಿ ಹೇಳ್ತಿರಲ್ವಾ? ಹೌದು, ನಾವನ್ನು ಅದನ್ನೇ ಹೇಳ್ತೀವಿ, ಆದಷ್ಟು ಸಾಯಿಲ್ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಯಾವಾಗ ಸಾಯಿಲಲ್ಲಿ ಫಲವತ್ತತೆ ಕಮ್ಮಿ ಆಗುತ್ತೋ ಆವಾಗ ಎಲ್ಲ ಕೂರು ಕಿತ್ತಲೆ ಇದೆ, ಅದರಲ್ಲಿ ಒಂದೇ ಪ್ರಾಬ್ಲಮ್ ಅಲ್ಲ, 2-3 ತರ ಪ್ರಾಬ್ಲಮ್ ಇದೆ. ಕೀಡದ ಬಾಧೆ ಇದೆ, ಸಾಯಿಲ್ ಫರ್ಟಿಲಿಟಿನೂ ಕಮ್ಮಿ ಇದೆ, ಅದಲ್ಲದೆ ರೋಗಗಳು ಎಸ್ಪೆಷಲಿ ಬೇರು ಕೊಲಿಯುವಂಥ ರೋಗ, ಡೈಬ್ಯಾಕು, ಇವೆಲ್ಲ ಒಂದೇ ಸತಿ ಕಂಬೈಂಡ್ ಆಗಿ ಬಂದಾಗ ಏನಾಗುತ್ತೆ ಅಂದರೆ ಗಿಡಕ್ಕೆ ತಡೆಯುವಂಥ ಪೊಟೆನ್ಷಿಯಲ್ ಇರಲ್ಲ. ಆದಷ್ಟು ಏನು ಮಾಡಬೇಕಂದ್ರೆ ಸಾಯಿಲ್ ಫರ್ಟಿಲಿಟಿ ಸ್ಟೇಟಸ್ನ ಫಸ್ಟ್ ಇನ್ಕ್ರೀಸ್ ಮಾಡಬೇಕು. ಅಂದರೆ ಸಾಯಿಲಲ್ಲಿ ಫಲವತ್ತತೆ ಜಾಸ್ತಿ ಮಾಡಿದರೆ ಇದು ಕೀಡೆ ಮತ್ತು ರೋಗದ ನಿಯಂತ್ರಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕಿತ್ತಲೆ ಗಿಡದಲ್ಲಿ ಆದಷ್ಟು ತಗೋಬೋದು. ಸೊ ಆದಷ್ಟು ನೀವು ರೆಗ್ಯುಲರ್ ಆಗಿ ಸಾಯಿಲ್ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಹೆಚ್ಚಿಸಬೇಕಂದ್ರೆ ನೀವು ಕಾಮನ್ ಆಗಿ ಜಿಂಕ್ ಸಲ್ಫೇಟು, ಮೆಗ್ನೀಷಿಯಮು, ಪೊಟಾಷಿಯಮು, ಫಾಸ್ಫರಸ್ಸು, ನೈಟ್ರೋಜನ್ನು, ಗಿಡಕ್ಕೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲ ತರ ಪೋಷಕಾಂಶಗಳನ್ನು ಕೊಡಬೇಕು. ಅದಲ್ಲದೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಟ್ರೈಕೋಡರ್ಮ ಮಿಕ್ಸ್ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲತೆ ಇದೆ, ಮತ್ತೆ ಎಲ್ಲ ತರದ ಕಾಯಿಲೆಗಳು ಇದೊಂದು ಔಷಧಿ ಇದ್ದಂಗೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಟ್ರೈಕೋಡರ್ಮ ಕೊಡೋದ್ರಿಂದ. ನಿಜ, ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಕಿತ್ತಳೆಯಲ್ಲಿ ಕಾಣಿಸುವ ರೋಗಗಳು ಮತ್ತು ಅವುಗಳ ಹತೋಟಿ ಅವು ಹೇಗಿರ್ತವೆ ಅಂತ ಅನ್ನೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ವಿವರಗಳನ್ನು ನೀಡಿದ್ರಿ. ಮಧುವರೆ, ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ತಮ್ಮ ಸಂಖ್ಯೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳಿಗೆ ಹೇಳಿಬಿಡೋಣ. ಶ್ರೋತೃಗಳಿಗೆ ಗಮನಿಸ್ಕೊಳ್ಳಿ, ಚಟ್ಟಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾಗಿರುವ ಮಧು ಜಿ ಎಸ್ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9901958785. 9901958785. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಂಧುವರೇ, ಮಣ್ಣಿನ ಫಲವತ್ತತೆ ರೈತರ ಯಶಸ್ಸಿನ ದೊಡ್ಡ ಗುಟ್ಟು. ನಿಮ್ಮ ಜಮೀನುಗಳು ಫಲವತ್ತಾಗಿರಲಿಲ್ಲ ಅಂತಂದರೆ ಅಲ್ಲಿ ಬೆಳೆಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಮತ್ತು ಕೀಟಗಳ ರೋಗಗಳ ಸಮಸ್ಯೆನೂ ಆಗಿಂದಾಗಿ ಕಾಣಿಸ್ತಾ ಇರುತ್ತೆ. ಇಳುವರಿಯೂ ಗಣನೀಯವಾಗಿ ಕಮ್ಮಿ ಆಗಬಹುದು. ಮಣ್ಣಿನಲ್ಲಿ ಸಾವಯವ ಇಂಗಾಲ ಉತ್ತಮ ಪ್ರಮಾಣದಲ್ಲಿದ್ದಾಗ ಮಣ್ಣು ಶಕ್ತಿಯುತವಾಗಿರುತ್ತೆ, ಒಳ್ಳೆಯ ಇಳುವರಿಯನ್ನು ಕೊಡಲಿಕ್ಕೆ ನೆರವಾಗ್ತದೆ. ಮಣ್ಣಿಗೆ ಸಾಕಷ್ಟು ರೀತಿಯ ಗೊಬ್ಬರಗಳನ್ನು ನಾವು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ. ಸಾವಯವ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರಗಳು, ಬೇವಿನ ಹಿಂಡಿ, ಹರಳಿನ ಹಿಂಡಿ, ಇನ್ನು ಹುಚ್ಚಳ್ಳಿ ಹಿಂಡಿ, ಶೇಂಗಾ ಹಿಂಡಿ, ಹೀಗೆ ಹೇಳ್ತಾ ಹೋದರೆ ಹೊಂಗೆ ಹಿಂಡಿ ಮತ್ತಿತರ ಹಿಂಡಿಗಳು ತುಂಬ ನೆರವಿಗೆ ಬರ್ತವೆ. ಇವುಗಳಲ್ಲಿ ಸಗಣಿ ಗೊಬ್ಬರ ಅಥವಾ ಸಾವಯವ ಕಾಂಪೋಸ್ಟ್ ಗೊಬ್ಬರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಸೇರಿಕೊಂಡಿರ್ತವೆ. ರೈತ ಬಂದವರೇ, ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಕೊಟ್ಟಷ್ಟು ಭೂಮಿಗೆ ಒಳ್ಳೆಯದಲ್ಲ. ಅಲ್ಲಿರುವ ಸೂಕ್ಷ್ಮಜೀವಿಗಳು, ಅನೇಕ ರೀತಿಯ ಜೀವಿಗಳು ಉತ್ತಮವಾಗಿರಬೇಕಾದ್ರೆ, ಆರೋಗ್ಯಕರವಾಗಿ ಬಾಳಬೇಕಾದ್ರೆ ಸಾವಯವದ ಅಂಶ ನಿರಂತರವಾಗಿ ನಿಮ್ಮ ಮಣ್ಣಿಗೆ ಸೇರ್ತಾ ಇರಬೇಕು. ಆ ಮೂಲಕ ಅನೇಕ ರೀತಿಯ ಜೀವಿಗಳು ಆರೋಗ್ಯಕರವಾಗಿ ಅಲ್ಲಿ ವೃದ್ಧಿ ಆಗ್ತಾ ಇರ್ತವೆ. ಆ ಮೂಲಕ ಲವಣಾಂಶಗಳು, ಲಘು ಪೋಷಕಾಂಶಗಳು, ಬೆಳೆವರ್ಧಕಗಳು ಮಣ್ಣಿಗೆ ಸೇರ್ತಾ ಇರ್ತವೆ. ಇನ್ನು ಪ್ರಾಣಿ ಪಕ್ಷಿಗಳಿಂದನೂ ನಿಮ್ಮ ಮಣ್ಣು ಫಲವತ್ತತೆಯನ್ನ ಪಡ್ಕೊಳ್ಳುತ್ತೆ. ನಿಮ್ಮ ಜಮೀನುಗಳಿಗೆ ಆಗಿಂದಾಗೆ ಪಕ್ಷಿಗಳು, ಪ್ರಾಣಿಗಳು ಬಂದು ಹೋದಷ್ಟು ಅವು ಹಾಕುವ ಇಕ್ಕೆ ಅಥವಾ ಮೂತ್ರ ಇವುಗಳಿಂದ ಕಿಂಚಿತ್ತಾದರೂ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸಹಾಯ ಆಗ್ತದೆ. ರೈತ ಬಾಂಧವರೇ, ನಮಗೆ ಗೊತ್ತಿಲ್ಲದಂತೆ ಅನೇಕ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಹಾಯಕ್ಕೆ ಬರ್ತವೆ. ಅವಕ್ಕೆ ಬೇಕಾಗಿರೋದು ವಿಷವಲ್ಲದ ವಾತಾವರಣ, ಪರಿಸರ ಪ್ರಿಯ ಪದ್ಧತಿಗಳು. ಈ ಕುರಿತಂತೆ ಈಗ ಒಂದು ಹಾಡನ್ನ ಬಿತ್ತರಿಸಲಾಗ್ತಾ ಇದೆ. ಬಿ ಎ ಗಣೇಶ್ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರವಾಗ್ತಾ ಇದೆ. ಮಣ್ಣು ಮನುಕುಲದ ಕಣ್ಣು, ಹಿರಿಯರು ಅಂದರು ಮಣ್ಣೇ ಹೊನ್ನು, ಮಣ್ಣು ಮನುಕುಲದ ಕಣ್ಣು. ಉಪಕಾರಿ ಜೀವಿಗಳು ಕೇರಳವಾಗಿ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಬಿಳಿಗೇರಿ ಅಟ್ಯಾಚ್ಮೆಂಟ್ 15,700 ರೂಪಾಯಿಯಿಂದ 16,100 ರೂಪಾಯಿ, ಅರೇಬಿಕ ಚೆರಿ 9,000ರಿಂದ 9,200 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 9,700 ರೂಪಾಯಿ, ಅಡಿಕೆ ದರ 1 ಕ್ವಿಂಟಲ್ಗೆ 38,500 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470 ರೂಪಾಯಿಯಿಂದ 475 ರೂಪಾಯಿ, ಏಲಕ್ಕಿ 1 ಕೆಜಿಗೆ 500 ರೂಪಾಯಿಯಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ಅಸಂತ್ ಜೊಂಪೆನೆಯವರ. ದನಕರುಗಳಲ್ಲಿ ಚರ್ಮ ಗಂಟು ಕಾಯಿಲೆ ಲಕ್ಷಣ ಕಂಡು ಬಂದರೆ ತಕ್ಷಣ ಹತ್ತಿರದ ಪಶುವೈದ್ಯರ ಸಂಪರ್ಕ ಮಾಡಿ ಸರಿಯಾಗಿ ಆರೈಕೆ ಮಾಡಿದರೆ ದನದ ಸಹಾಯಧನ ತುಪ್ಪಿಸಿ ಕಾಯಿಲೆನ ಹಿಡಿತಕ್ಕೆ ತಗೊಂಡು ಬರಕ್ಕುತ್ತಾ ಪಶುಪಾಲನಾ ಇಲಾಖೆಯ ಉಪನಿರೀಕ್ಷಕ ಡಾಕ್ಟರ್ ಸುರೇಶ್ ಭಟ್ಟವು ತಿಳಿಸಿಳು. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಕಾಯಿಲೆ ಕಂಡು ಬಾತ್ಲೆ. ಹತ್ತಿರದ ಜಿಲ್ಲೆಗಾದ ಹಾಸನ, ಮೈಸೂರು ಜಿಲ್ಲೆಯಲ್ಲಿ ಕಾಯಿಲೆ ಕಂಡು ಬಂದುಟು. ಈ ಕಾಯಿಲೆ ತುಂಬ ಚುರುಕಾಗಿ ಹಬ್ಬಿದೆ. ಆದ್ದರಿಂದ ತುಂಬ ಜಾಗೃತಿಯಿಂದ ಇರೋಕು. ದನಗಳಿಗೆ ವಿಪರೀತ ಜ್ವರ ಬಾದು, ಸುಸ್ತು, ಕಾಲು ಊದಿಕೊಂಡು ಕುಂಟುದು, ಕಣ್ಣುಗಳಿಂದ ನೀರು ಸೋರ್ದು, ಚರ್ಮದ ಮೇಲೆ ಗುಳ್ಳೆಗ ಬಂದು ಒಡೆದು ಗಾಯ ಆದು, ಹಾಲು ಕಮ್ಮಿ ಆದು, ಇದೆಲ್ಲ ಈ ಕಾಯಿಲೆದ ಲಕ್ಷಣಗ. ಕಾಯಿಲೆ ಕಂಡು ಬಂದ ದನಗಳ ಆರೋಗ್ಯವಂತ ದನಗಳ ಹತ್ತಿರ ಬಿಡಕಾದು. ಹಟ್ಟಿಲಿ ಸೊಳ್ಳೆ ನೊಣ ನುಸಿಗ ಬರದಂಗೆ ನೋಡಿಕೊಂಡು ಹಟ್ಟಿನ ಯಾಗಳು ಮನಾರಾಗಿ ಮಾಡ್ಕೊಳಕು. ಕಾಯಿಲೆ ಬಂದ ದನಗ ಗುಣ ಹಾಕುತ್ತಾದರೆ ಕನಿಷ್ಠ 2-3 ವಾರ ಲಾಯ್ಕ ಆರೈಕೆ ಮಾಡಕೂತ ಅವು ಮಾಹಿತಿ ಕೊಟ್ಟಳು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡು ಕೂಟಲಿ ಇದೇ ತಿಂಗಳ 31ಕ್ಕೆ ಮಡಿಕೇರಿಯಲ್ಲಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಜೀವವಿದ್ಯಾ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಹಂಗೆ ಮಡಿಕೇರಿ ಅರಣ್ಯ ವಿಭಾಗ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಮಂಡಳಿ ಜೀವ ವೈವಿಧ್ಯದ ಸಂರಕ್ಷಣೆ ಸುಸ್ಥಿರ ಬಳಕೆ ಮತ್ತು ಔಷಧಿ ಸಸ್ಯ ಸಂಪತ್ತು ಈ ವಿಷಯದ ಕುರಿತಂಗೆ ಮಾಹಿತಿ ಕಾರ್ಯಾಗಾರ ಏರ್ಪಾಡಾಟು. ಕೊಡಗು ಜಿಲ್ಲಾ ಪಂಚಾಯತಿನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಡಾಕ್ಟರ್ ಎಸ್ ಆಕಾಶವು ಇಂದು ಈ ಹಿಂದೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಬಮೋರ್ ಸಿಂಗ್ ಮೀನಾ ಅವರಿಂದ ಅಧಿಕಾರ ವಹಿಸಿಕೊಂಡು ಡಾಕ್ಟರ್ ಆಕಾಶವು 2019ನೇ ಸಾಲಿನ ಐಎಎಸ್ ಅಧಿಕಾರಿಯಾಗಿದ್ದು ಈ ಹಿಂದೆ ಬಳ್ಳಾರಿ ಜಿಲ್ಲೆನ ಉಪವಿಭಾಗಾಧಿಕಾರಿಯಾಗಿ ಕಾರ್ಯಭಾರ ಮಾಡಿದಳು. ಹಿಂದೂ ಧಾರ್ಮಿಕ ಸಂಸ್ಥೆಗ ಮತ್ತೆ ಧರ್ಮದಾಯ ದತ್ತಿಗಳ ಇಲಾಖೆಯ ಕಡೆಯಿಂದ ಇಂದು ಭಾಗಮಂಡಲ ಶ್ರೀ ಭಗಂಡೇಶ್ವರ ಹಂಗೆ ತಲಕಾವೇರಿ ದೇವಸ್ಥಾನದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ತುಂಬಾ ಭಕ್ತಿಯಿಂದ ಗೋಪೂಜೆ ಕಾರ್ಯಕ್ರಮ ನಡೆತು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮದಲ್ಲಿ ಆಫ್ರಿಕನ್ ಹಂದಿ ಜ್ವರ ಪತ್ತೆಯಾಗಿಟ್ಟು ಇಲ್ಲಿನ ಒಂದು ಹಂದಿಗೂಡಲ್ಲಿ ಕಾಯಿಲೆ ಕಂಡು ಬಂದುಟ್ಟು ಕಾಯಿಲನ ತಡೆಗೆ ಸರಿಯಾದ ಕ್ರಮ ತಗೊಂಡೊಳ್ಳುತ್ತಾ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಪಟ್ಟವು ತಿಳಿಸಿದಳು. ಕಾಯಿಲೆ ಕಂಡು ಬಂದಿರುವ ಹಂದಿಗೂಡಿಂದ 1 ಕಿಲೋಮೀಟರ್ ಜಾಗನ ರೋಗ ಪೀಡಿತ ವಲಯದ ಹಂಗೆ 10 ಕಿಲೋಮೀಟರ್ ಜಾಗನ ಜಾಗೃತ ವಲಯದ ಘೋಷಣೆ ಮಾಡಿಳು. ಹಂದಿ ಜ್ವರದ ಮೊನ್ಸನ ತಡಿಲಿ ಯಾವುದೇ ತರದ ವ್ಯತ್ಯಾಸಗಾದುಲೆ. ಮಾಂಸ ತಿನ್ನವು ಹಂದಿ ಮಾಂಸನ ಲಾಯಕ ಬೇಯಿಸಿ ತಿನ್ನೋಕು. ಹೊರಗೆಂದ ಹಂದಿಗಳ ತರಕದು ಹಂದಿಗಳಿಗೆ ಮೇವಿನ ಲಾಯಕ ಬೇಯಿಸಿ ಹಾಕೋಕು. ಹಂದಿ ವ್ಯಾಪಾರಸ್ಥರು ಹಂಗೆ ಹೊರಗೆಂದ ಬಂದವು ಹಂದಿಗೂಡುಗಳಿಗೆ ಹೋಗದಂಗೆ ನೋಡಿಕೊಳ್ಳೋಕು. ಹಂದಿಗೂಡುಗಳ ದಿನೋಳು ಮನಾರಾಗಿ ತೊಳಿಯೋಕು. ಹಂದಿಗಳ ಮೂಗು ಹಂಗೆ ಕಣ್ಣುಲಿ ಕಿವು ಬಾದು ಕಂಡ್ರೆ ಅದು ಕಾಯಿಲದ ಲಕ್ಷಣ ತ ಅರ್ಥ. ತಕ್ಷಣ ಹಂದಿಗ ಬಿದ್ದು ಒದ್ದಾಡಿ ಸತ್ತವೆ. ಕಿವಿ ಬಾಲ ಹೊಟ್ಟೆನ ಕೆಳಿಗೆ ಕೆಂಪಾದು ಉಸಿರಾಟದ ತಾಪತ್ರೆ ವಿಪರೀತ ಜ್ವರ ಇದೆಲ್ಲ ಈ ಕಾಯಿಲದ ಲಕ್ಷಣಗಾಗಿದ್ದದೆ. ಹಂದಿ ಮಾಂಸ ತಿಂಬೋದರಿಂದ ಮೊನ್ಸಂಗೆ ಕಾಯಿಲೆ ಅಂಟುಲೆ. ಹಂಗೆ ಈ ಸೋಂಕು ಮೊನ್ಸಂಗೆ ಬಾದುಲೆ. ಆದ್ದರಿಂದ ಹಂದಿ ಸಾಕವು ಯಾವುದೇ ಕಾರಣಕ್ಕೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಸುರಕ್ಷತಾ ಕ್ರಮಗಳ ಪಾಲನೆ ಮಾಡ್ರೆ ಸಾಕುತ್ತ ಅವು ಮಾಹಿತಿ ಕೊಟ್ಟಳು. ಈ ಸತಿ ಬಿದ್ದ ವಿಪರೀತ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಬೆಳೆ ನಷ್ಟ ಆಗಿರುವ ವರದಿಯಾಟು. ಈ ಸಂಬಂಧ ಬೆಳೆ ನಷ್ಟನ ತಿಳಿಯಕ್ಕೆ ಜಂಟಿ ಸಮೀಕ್ಷೆ ಮಾಡಿ ಜಿಲ್ಲೆನ 5 ತಾಲೂಕುಗಳಲ್ಲಿ 33%ಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ತೋಟಗಾರಿಕಾ ಮತ್ತು ಕಾಫಿ ಬೆಳೆಗೆ ನಷ್ಟ ಆಗಿರುವ ವರದಿಯಾಟು. ಆದ್ದರಿಂದ ಬೆಳೆ ಪರಿಹಾರ ಕೊಡಿಕೆ ರೈತರಿಂದ ಅರ್ಜಿನ ಕರೆದಳು. ರೈತರು ಬೆಳೆ ನಷ್ಟ ಆಗಿದ್ದರೆ ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ಆರ್ಟಿಸಿ, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಸ್ಥಾಕದ ಜೆರಾಕ್ಸ್ನೊಟ್ಟಿಗೆ ಸರಿಯಾದ ಮಾಹಿತಿಯೊಟ್ಟಿಗೆ ಅರ್ಜಿನ ಕೊಡಕುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ತಿಳಿಸಿಳು. ಜಿಲ್ಲಾಡಳಿತದ ಕಡೆಯಿಂದ 67ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೋಟಿ ಕಂಠ ಗಾಯನ ಪ್ರಧಾನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿನ ಹೆಸರು ಪಡೆದ ಪ್ರವಾಸಿ ಜಾಗ ರಾಜಾಸೀಟ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಶಾಸಕರು, ಗಣ್ಯರು, ಅಧಿಕಾರಿಗ, ಸಂಘ ಸಂಸ್ಥೆಗಳ ಪ್ರತಿನಿಧಿಗ ಭಾಗವಹಿಸಿವೆ. ಜಿಲ್ಲೆನ ತಾಲೂಕು ಕೇಂದ್ರಗಳಲ್ಲಿ, ಇಸ್ಕೂಲ್ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗ ಹಂಗೆ ಕೆಲವು ಮುಖ್ಯಪಟ್ಟ ಜಾಗಗಳಲ್ಲಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ಏಕಕಾಲದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಬರೆದ ಜಯ ಭಾರತ ಜನನೀಯ ತನುಜಾತಿ, ಹುಯಿಲಗೋಳ ನಾರಾಯಣ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ, ಡಾಕ್ಟರ್ ಡಿಎಸ್ ಕರ್ಕಿಯವು ಬರೆದ ಹಚ್ಚೇವು ಕನ್ನಡದ ದೀಪ, ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವು ಬರೆದ ವಿಶ್ವವಿನೂತನ ವಿದ್ಯಾಚೇತನ, ಡಾಕ್ಟರ್ ಹಂಸಲೇಖವು ಬರೆದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಹಾಡುಗಳ ಹಾಡಿವೆ. ಕಳೆದ 2 ವರ್ಷಗಳಿಂದ ಕೊಡಗು ಜಿಲ್ಲಾ ಪಂಚಾಯತಿಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯಭಾರ ಮಾಡುತ್ತಿದ್ದ ಬಮೋರ್ ಸಿಂಗ್ ಮೀನಾವು ಸರ್ಕಾರದ ಸೂಚನೆಗೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ವರ್ಗಾವಣೆಯಾಗಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಬೋಟ್ರೋಳಿ ಗ್ರಾಮ ಪಟ್ಟಡ ಒಕ್ಕಡ ಐನು ಮನೆರ 100 ನಮ್ಮೆ ಒಕ್ಕ ಐನು ಮನೆಲ್ ಇದೇ ತಿಂಗಳ 29 ಪಿಂಜ ನುಪ್ಪದಂಗ್ ಚೆನಿಯಾಚೆ ನಾರಾಚೆ ನಡ್ಪ. ನುಪ್ಪದಂಗ್ ನಾರಾಚೆ ಮಧ್ಯಾಂತರ ಮೀದ 4 ಗಂಟೆಂಜ ಗುರುಕಾರಣಂಗ್ ಕೊಡ್ಪ ಕಾರ್ಯಕ್ರಮವೂ ಉಂಡು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗ ಅದೆಲ್ಲ ಸಂಸಾರಡೆ ಬಂತು ಕೂಡಿಯಾಡುನುಂದು ಪಟ್ಟಡ ಒಕ್ಕ ಪಟ್ಟೆದಾರ ಪಿಂಜ ಅಧ್ಯಕ್ಷ ಸಮಿತಿ ಸದಸ್ಯಂಗ ಕಟ್ಟಂಡಿತು. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ನಮ್ಮಲ್ಲಿ ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮರಾ, UPS, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಬೈರೆಡಿರ ಮದನ್. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಪ್ರಿಯ ಗ್ರಾಹಕರೇ, ನಿಮ್ಮ ನೆಚ್ಚಿನ ಶರ್ಮಾ ಕಾಫಿ ವರ್ಕ್ಸ್ ಇದೀಗ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ನೂತನ ಮಳಿಗೆಗೆ ಸ್ಥಳಾಂತರಗೊಂಡಿದೆ. ಎಂದಿನಂತೆ ನಿಮ್ಮ ಸಹಕಾರ ಕೋರುವವರು ಶರ್ಮಾ ಕಾಫಿ ವರ್ಕ್ಸ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು, ಮಡಿಕೇರಿ. ಎಂಐ ಸ್ಟೋರ್ನಲ್ಲಿ ದೀಪಾವಳಿ ಪ್ರಯುಕ್ತ ಸ್ಮಾರ್ಟ್ ಟಿವಿ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್. ಇದಲ್ಲದೆ ನಮ್ಮಲ್ಲಿಂದ ಖರೀದಿಸಿದ್ರೆ 3 ವರ್ಷದ ವ್ಯಾರಂಟಿ ಕೂಡ ಲಭ್ಯ. ಎಂಐ ಸ್ಟೋರ್ ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮಾಪೇಟ್. ಕಾರೇರ ಒಕ್ಕ ಮಕ್ಕೆಲ್ಲ ಒಂದಾಯ್ತು. ಕಾಲೂರು ಗ್ರಾಮತ್ತುಳ್ಳ ಒಕ್ಕ ಐನ ಮನೇಲಿ ಗುರು ಕಾರಣಂಗ್ ಮೀದಿ ಬೆಪ್ಪ ಕಾರ್ಯತ್ನ ಇದೇ ನುಪ್ಪದಂಗ್ ನಾರಾಚೆ ಪಲಕ 8 ಗಂಟೆ ಜನರ್ತ್ವ. ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿ ಎಲ್ಲ ಬಂತು. ಗುರು ಕಾರಣಂಡ ಆಶ್ವಾದ ಪಡೆದೋಣಂದು ಕಾರೇರ ಒಕ್ಕ ಕಾರ ಕಟ್ಟಂಡಿತು. ಮದೆ ಗ್ರಾಮ ಪಂಚಾಯತಿಯ 15ನೇ ಹಣಕಾಸು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯ 2021-22 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಾಳೆ ಪೂರ್ವಾಹ್ನ 11 ಗಂಟೆಗೆ ಪಂಚಾಯತಿ ಅಧ್ಯಕ್ಷರಾದ ನರಗಲ್ಲು ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ಶ್ರೀಮತಿ ಎಂಜಿ ಸುನೀತಾ, ಲೆಕ್ಕ ಸಹಾಯಕರು, ತಾಲೂಕು ಪಂಚಾಯತಿ ಮಡಿಕೇರಿ ಇವರ ಉಪಸ್ಥಿತಿಯಲ್ಲಿ ಮದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಮದೆ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು, ದಸರಾ, ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ 22.22% ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಸೇವಾ ಮಾಹಿತಿ. ಬಿಟ್ಟಂಗಾಲ ಬಾಳುಗೋಡು ಗ್ರಾಮದ ದಿವಂಗತ ಸೋಮಯ್ಯ ಅವರ ಪತ್ನಿ ದೇವಕಿ ಅವರು ಇಂದು ನಿಧನರಾದರು. 65 ವರ್ಷ ಪ್ರಾಯದ ದೇವಕಿ ಅವರ ಅಂತ್ಯಕ್ರಿಯೆ ಬಾಳುಗೋಡು ಕಡಕೊಲ್ಲಿಯಲ್ಲಿ ನಾಳೆ 12 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ. ಓದೆಂಡುಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಬೆಳೆ ನಷ್ಟ ಪರಿಹಾರಕ್ಕೆ ಅರ್ಜಿ ಇಡೋಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಸೂಚನೆ. ಸುದ್ದಿ ವಿವರ. ದಂಡೈರ್ಥ 20th ದಂಡ 23ನೇ ಸಾಲಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ ಬೈಯಂಜೆ ಇದನ್ನು ಪರಿಶೀಲನೆ ಮಾಡೋಕೆ ಅದದಿ ಇಲಾಖೆಕಾರ ಜಂಟಿ ಸಮೀಕ್ಷೆ ಮಾಡಿನುಂಡು. ಜಿಲ್ಲೆರ 5 ತಾಲೂಕುಲು ಏರ ಮಳೆ ನುಂಡು 33%ಕ್ಕಿಂತ ಜಾಸ್ತಿ ತೋಟಗಾರಿಕೆ ಪಿಂಜ ಕಾಫಿ ಬೆಳೆ ನಷ್ಟ ಐತೆ. ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ ಪರಿಹಾರ ಕೊಡಪಕ್ಕೆ ಬೆಳೆಕಾರರುಂಡು ಅರ್ಜಿ ಹಾಕಿತು. ಸಾರ್ವಜನಿಕಂಗ ರೈತಂಗ ಬೆಳೆ ನಷ್ಟ ಆಯ್ತುಂಡಿಗೆ ಪಕ್ಕದಲ್ಲುಳ್ಳ ನಾಡು ಕಚೇರಿಲಿ RTC, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕದರ ಜೆರಾಕ್ಸ್ ಪ್ರತಿನ ಉತ್ತಮ ಮಾದರಿಯಲ್ಲಿ ಅರ್ಜಿ ಇಡಲೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಎಣ್ಣಿತ್. ಕೊಡವ ಹಾಕಿ ಅಕಾಡೆಮಿ ರಾಧನೆಯಲ್ಲಿ ಪೊನ್ನಂಪೇಟೆ ಟರ್ಫ್ ಪರಂಬಲು ಇಂದಿಂಜ ನವೆಂಬರ್ 6ನೇ ತಾರೀಕತ್ತು ನಡಪಕೊಳ್ಳ 5-a-side ರಿಂಕ್ ಹಾಕಿ ಕಳಿಕೂಟಕ್ಕೆ ಪಾಂಡಂಡಕ್ಕೆ ಬೋಪಣ್ಣ ಅವು ಮೊಳಿಯಿಟ್ಟತ್ತು. ಕೊಡವ ಹಾಕಿ ನಮ್ಮ ಕಾರೋಣ ಅನ್ನುವ ಕೇಳಿಕೊಳ್ಳಪಟ್ಟ ಕೊಡವ ಹಾಕಿ ಅಕಾಡೆಮಿರ ಸ್ಥಾಪಕ ಅಧ್ಯಕ್ಷನು ಆಯ್ತಿಂಜ ಪಾಂಡಂಡ ಕುಟ್ಟಪ್ಪ ಎಂಗಡ ಗ್ಯಾನತ್ತು ಈ ಹಾಕಿ ಕಳಿಕೂಟ ನಡೆದನುಂಡು. ಈ ಕಳಿಕೂಟದ ನೋವಿಟ್ಟ 13 ಕೊಡವ ಒಕ್ಕಕರ ಕೂಡಿಯಾಡುವ ಕೈಂಜ ದಂಡುಕಾಲ ತೊಟ್ಟು ಕೊಡಗು ಜಿಲ್ಲಾ ಪಂಚಾಯತಿರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಯ್ತಿಂಜ ಬೊಮ್ಮೂರ್ ಸಿಂಗ್ ಮೀನಾ ಎಂಗಡ ಸರ್ಕಾರಕ್ಕೆ KPSCರ ಮುಖ್ಯ ಪರೀಕ್ಷಾಧಿಕಾರಿ ಆಯ್ತು ನೇಮಕ ಮಾಡಿದ್ದೆ. ಐಂಗಡ ಸ್ಥಾನಕ್ಕೆ ಇಂದು ಬಳ್ಳಾರಿಲು ಉಪವಿಭಾಗಾಧಿಕಾರಿ ಆಯ್ತು ಕರ್ಬಾರ ನಿಸಿಣಿಜ ಡಾಕ್ಟರ್ ಆಕಾಶ್ ಎಂಗ ಅಧಿಕಾರ ಸ್ವೀಕಾರ ಮಾಡಿತು. ಕಾಫಿ ಕೃಷಿಗೆ ಪುದ್ಯದಾಯಿತು ಬಿತ್ತಿಡುವಕ್ಕೆ ಬಯಂದ ಬಳಕಾರ ಕಾಫಿ ಕುರುಕು ಕಾಫಿ ಮಂಡಳಿಯರ ಕಚೇರಿಯಲ್ಲಿ ಅರ್ಜಿ ಇಡಲು ಬಪ್ಪ ತಿಂಗ 11ನೇ ತಾರೀಕತ್ತನೆ ಅರ್ಜಿ ಇಡುವಕ್ಕೆ ಅವಕಾಶ ಉಂಟು. ಏರ ವಿವರಕ್ಕೆ ಪಕ್ಕತ್ತಿರ ಕಾಫಿ ಮಂಡಳಿಂಜ ಎಂಗಡ ಕಚೇರಿಯಲ್ಲಿ ಕೇಟಿತು ಅರ್ಜವಲು. ಜಿಲ್ಲೆಯ ಗಾಳಿಬೀಡು ವ್ಯಾಪ್ತಿಯಲ್ಲಿ ಪಂದ್ಯಕ್ಕೆ ಆಫ್ರಿಕನ್ ಕಾಯಿಲೆ ಕಂಡುಬಂದಿತ್ತೆಂದು ಜಿಲ್ಲೆಯ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕಗಳನ್ನು ಸುರೇಶ್ ಭಟ್ ಎಣ್ಣಿತು. ಈ ಕಾಯಿಲೆ ಬಗ್ಗೆ ಸಂಶಯ ಬಾತಂಗಿ ಇಲಾಖೆಗೆ ಪುಕಾರ್.